ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-0-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ನಮಸ್ಕಾರ ಡಾಕ್ಟರ್ ದಿನೇಶ್ ಅವರೇ. ನಮಸ್ತೆ ಸರ್. ಈಗ ರಾಗಿಯನ್ನ ನಾವು ಮುಂಗಾರಿನಲ್ಲಿ ಮತ್ತೆ ಹಿಂಗಾರಿನಲ್ಲಿ ಅಲ್ಲದೆ ಬೇಸಿಗೆಯಲ್ಲೂ ಕೂಡ ಲಾಭದಾಯಕವಾಗಿ ಬೆಳಕಬಹುದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಭತ್ತವನ್ನ ಬೆಳೆಯೋದಕ್ಕೆ ಬದಲು ಈ ರಾಗಿಯನ್ನ ನಾವು ಹೆಚ್ಚು ಪ್ರದೇಶದಲ್ಲಿ ಬೆಳೆದು ಒಳ್ಳೆ ಲಾಭವನ್ನ ಮಾಡ್ಕೋಬಹುದು ಅಂತ ಕೂಡ ತಾವು ಬೇಸಾಯ ತಜ್ಞರು ಹೇಳ್ತಾ ಇರ್ತೀರ. ಹೌದು ಸರ್, ಹೌದು. ಇವತ್ತು ತಾವು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ರಾಗಿಯನ್ನ ನಾವು ಹೇಗೆ ಬೆಳಕಬಹುದು, ಯಾವ್ಯಾವ ತಳಿಗಳನ್ನ ಬಳಸ್ಕೋಬೇಕಾಗತ್ತೆ, ಏನೇನು ಬೇಸಾಯ ಕ್ರಮಗಳನ್ನು ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಮಾಡಿಕೊಡ್ಬೇಕು. ಖಂಡಿತ. ಈಗ ಮೊದಲಿಗೆ ಈ ರಾಗಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರ? ಈ ನಮ್ಮ ರಾಗಿ ಪ್ರಮುಖ ಒಂದು ಆಹಾರ ಧಾನ್ಯ, ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಒಂದು ದೈನಂದಿನ ಆಹಾರದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂತಂದರೆ, ಅತ್ಯಂತ ಹೆಚ್ಚು ಪ್ರಮಾಣದ ಕ್ಯಾಲ್ಶಿಯಂ ಅಂಶ, ನಾವು ಏನು ದೈನಂದಿನ ದಿನಚರಿಯಲ್ಲಿ ಸೇವಿಸ್ತಕ್ಕಂಥ ಧಾನ್ಯಗಳೇನಿದೆಯಲ್ಲ, ಅಕ್ಕಿ ಮತ್ತು ಗೋಧಿಗೆ ಕಂಪೇರ್ ಮಾಡಿಕೊಂಡ್ರೆ ಸುಮಾರು 10 ಪಟ್ಟು ಹೆಚ್ಚು ಕ್ಯಾಲ್ಶಿಯಂ ಅಂಶ ಇದೆ. ನಾರಿನ ಅಂಶ ಅಧಿಕವಾಗಿದೆ, ಜೊತೆಗೆ ಕಬ್ಬಿಣದ ಅಂಶ ಇದೆ. ಈ ಒಂದು ಎಲ್ಲ ಗುಣಗಳಿಂದಾಗಿ ಒಂದು ಶಿಶುಗಳಲ್ಲಿ, ಮಹಿಳೆಯರಲ್ಲಿ ಮತ್ತು ಹಿರಿಯರಲ್ಲಿ ಮಲಬದ್ಧತೆಯ ಒಂದು ಇದರ ಸಮಸ್ಯೆಯಿಂದ ನರಳ್ತಿರ್ತಕ್ಕಂಥ ಹಿರಿಯರು ಕೂಡ ಇದು ಒಂದು ಉತ್ತಮ ಆಹಾರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಜೊತೆಗೆ ಜಾನುವಾರುಗಳಿಗೆ ಉತ್ಕೃಷ್ಟವಾದ ಒಂದು ಒಣ ಮೇವನ್ನು ಕೂಡ ಇದು ಕೊಡ್ತಾ ಇರತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ರಾಗಿ. ಕಾಳಾಗಲಿಲ್ಲ ಅಂದರೂ ಕೂಡ ಹುಲ್ಲನ್ನಾದರೂ ಕೊಡ್ತಕ್ಕಂಥ ಒಂದು ನಂಬಿಕಸ್ಥ ಬೆಳೆಯಾಗಿ ಉಳ್ಕೊಂಡಿದೆ. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯವನ್ನು ತೆಗೆದುಕೊಂಡ್ರೆ ಈ ರಾಗಿ ಬೆಳೆಯನ್ನು ಎಷ್ಟು ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ, ಯಾವ್ಯಾವ ಮುಖ್ಯವಾದ ಜಿಲ್ಲೆಗಳು ಅಂತಿದೆ? ನಮ್ಮ ರಾಜ್ಯದಲ್ಲಿ ಮುಂಗಾರು, ಹಿಂಗಾರು, ಬೇಸಿಗೆ ಕಾಲವನ್ನು ಒಟ್ಟಾಗಿ ತಗೊಂಡ್ರೆ ಸುಮಾರು 700,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ತುಮಕೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ರಾಮನಗರ, ಹಾಸನ, ಮೈಸೂರು, ಚಾಮರಾಜನಗರ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಇದನ್ನು ಪ್ರಮುಖ ಬೆಳೆಯಾಗಿ ಬೆಳೀತಾ ಇದ್ದಾರೆ ಮುಂಗಾರು ಮತ್ತು ಹಿಂಗಾರಿನಲ್ಲಿ. ಮುಖ್ಯವಾಗಿ ಈಗ ನೀರಾವರಿ ಒಂದು ಆಶ್ರಯವನ್ನು ತೆಗೆದುಕೊಂಡ್ರೆ ನೀರಾವರಿ ಬೆಳೆಯಾಗಿ ಬೆಳೆಯುವಂಥ ಪ್ರದೇಶಗಳು ಯಾವ್ಯಾವು? ಈಗ ನಮ್ಮಲ್ಲಿ ಈ ಭತ್ತ ಬೆಳೀತಕ್ಕಂಥ ಮುಂಗಾರಲ್ಲಿ ಭತ್ತ ಬೆಳೀತಕ್ಕಂಥ ಪ್ರದೇಶಗಳು ಕಮ್ಯಾಂಡ್ ಏರಿಯಾಸ್ ಅಂತ ಏನು ಬರ್ತಾವಲ್ಲ, ಈಗ ನಮ್ಮ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಹಾಸನದ ಕೆಲವು ಭಾಗಗಳಿರ್ಬೋದು, ಮತ್ತು ಇನ್ನು ಕೆಲವು ಆಶ್ರಯದಲ್ಲಿ ಬೋರ್ವೆಲ್ ಮತ್ತು ಕೆರೆಯಾಶ್ರಯದಲ್ಲಿ ಬೆಳೀತಕ್ಕಂಥ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಇದನ್ನು ಬೇಸಿಗೆ ಬೆಳೆಯಾಗಿ, ಒಂದು ಬೆಳೆ ಭತ್ತದ ಕಟಾವಾದ ನಂತರ ಇನ್ನೊಂದು ಬೆಳೆ ತೆಗೆದುಕೊಳ್ಳೋದಕ್ಕೂ ಮುಂಚೆ ಒಂದು ಅಲ್ಪಾವಧಿ ರಾಗಿಯನ್ನು ಬೆಳೀತಕ್ಕಂಥದ್ದು ಪದ್ಧತಿ ರೂಢಿಯಲ್ಲಿದೆ. ಇನ್ನು ಮುಖ್ಯವಾಗಿ ನಾವು ರಾಗಿಯನ್ನು ಈ ಬೇಸಿಗೆ ಬೆಳೆಯಾಗಿ ಬೆಳೆಯುವಾಗ ತಳಿಗಳು ಹೇಗಿದ್ರೆ ಒಳ್ಳೆಯದು ಅಂತೀರಿ? ಈಗ ನಾವು ಮುಂಗಾರಲ್ಲಿ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಕಾಲಕ್ಕೆ ತಕ್ಕಂತೆ, ಬಿತ್ತನೆಯ ಕಾಲಕ್ಕೆ ತಕ್ಕಂತೆ ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಮತ್ತು ಅಲ್ಪಾವಧಿ ತಳಿಗಳು ಅಂತ ನಾವು ಶಿಫಾರಸನ್ನು ಮಾಡ್ತೀವಿ. ಆದರೆ ಬೇಸಿಗೆ ಒಂದು ಹಂಗಾಮನಲ್ಲಿ ಬೆಳಿಬೇಕಾದ್ರೆ ಆದಷ್ಟು ಕೂಡ ಅಲ್ಪಾವಧಿ ತಳಿಗಳಿಗೆ ಹೋದರೆ ಬಹಳ ಸೂಕ್ತ. ಯಾಕೆಂದರೆ ಈಗ ನಮಗೆ ಚಳಿಗಾಲದ ಒಂದು ಮಕರ ಸಂಕ್ರಮಣ ಆದ ನಂತರ ಚಳಿ ಏನು ಕಮ್ಮಿ ಆಗ್ತಾ ಹೋಗುತ್ತೆ, ಈಗ ಬಿತ್ತನೆಗೆ ಸೂಕ್ತವಾದಂಥದ್ದು. ಇಲ್ಲಿಂದ ನಮಗೆ ಒಂದು 3-3.5 ತಿಂಗಳಲ್ಲಿ ಕಟಾವಿಗೆ ಬರಬೇಕು, ಇಲ್ಲಾಂದರೆ ಪೂರ್ವ ಮುಂಗಾರು ಮಳೆ ಮೇ ತಿಂಗಳಲ್ಲಿ ಪ್ರಾರಂಭ ಆಗ್ಬಿಡುತ್ತೆ, ಕಟಾವಿಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಅಂದರೆ ನಾವು ಆಯ್ಕೆ ಮಾಡ್ತಕ್ಕಂಥ ತಳಿ 100-110 ದಿವಸದೊಳಗಡೆ ಕಟಾವಿಗೆ ಬರಬೇಕು ಬೇಸಿಗೆಯಲ್ಲಿ, ಈ ರೀತಿ ಇರಬೇಕು. ಅಂದರೆ ಆ ರೀತಿಯಾದಂಥ ತಳಿಗಳು ಯಾವ್ಯಾವು ಅಂತೀರಿ? ಅವುಗಳ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವರ್ಷಪೂರ್ತಿ ಬೆಳೆಯಬಹುದಾದಂಥ ಹಲವಾರು ರಾಗಿ ತಳಿಗಳನ್ನು ರೈತರಿಗೆ ಪರಿಚಯ ಮಾಡಿಕೊಟ್ಟಿದೆ. ಈ ನಿಟ್ಟಲ್ಲಿ ಅಲ್ಪಾವಧಿ ತಳಿಗಳಾದಂಥ ಬಹಳ ಮುಂಚಿತವಾಗಿ ಬಿಡುಗಡೆ ಆದಂಥ ಇಂಡಾಫ್ 5 ಇರ್ಬೋದು, ಇಂಡಾಫ್ 9 ಇರ್ಬೋದು, ಈ ತಳಿಗಳು ಕೂಡ 105-110 ದಿವಸಕ್ಕೆ ಕಟಾವು ಬರ್ತಕ್ಕಂಥ ತಳಿಗಳಾಗಿದೆ. ಉತ್ತಮವಾದ ಮೇವಿನ ಇಳುವರಿಯನ್ನು ಕೊಡುತ್ತೆ, ಚಳಿಯನ್ನು ತಡ್ಕೊಳ್ತಕ್ಕಂಥ ಗುಣ ಇದೆ. ತದನಂತರ ಬಂದಂಥ GPU 26 ಇರ್ಬೋದು, GPU 48, GPU 45 ಈ ತಳಿಗಳು ಕೂಡ 105 ದಿವಸದೊಳಗಡೆ ಕಟಾವಿಗೆ ಬರ್ತಕ್ಕಂಥ ಗುಣವನ್ನು ಹೊಂದಿದ್ದಾವೆ. ಇತ್ತೀಚೆಗೆ ವಲಯ ಕೃಷಿ ಸಂಶೋಧನಾ ಕೇಂದ್ರ ಫೀಸಿ ಫಾರಂನಿಂದ ಬಿಡುಗಡೆ ಆದಂಥ KMR 630 ಮತ್ತು ಬಿಳಿ ರಾಗಿ ತಳಿ KMR 340 ಅಂತಕ್ಕಂಥ ತಳಿನೂ ಕೂಡ 95-105 ದಿವಸದೊಳಗಡೆ ಕಟಾವು ಬರೋದ್ರಿಂದಾಗಿ ಈ ತಳಿಗಳು ಕೂಡ ಬೇಸಿಗೆಯಲ್ಲಿ ಬೆಳೆಯೋದಕ್ಕೆ ಸೂಕ್ತ ಆಗಿದ್ದಾವೆ. ಇವು 12-14 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ನೀಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. 3-3.5 ಟನ್ ಮೇವಿನ ಇಳುವರಿಯನ್ನು ಕೊಡ್ತಕ್ಕಂಥ ಗುಣವನ್ನು ಇವು ಹೊಂದಿದ್ದಾವೆ. ಈ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ರೈತರಿಗೆ ಬಹಳ ಸೂಕ್ತ. ಇನ್ನು ನಾವು ಬೇಸಾಯ ಮಾಡಬೇಕು ಅಂತಂದರೆ ಈ ಬಿತ್ತನೆ ಬೀಜ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಮುಂಗಾರು ಹಂಗಾಮಿನಲ್ಲಿ ಖುಷ್ಕಿ ಬೆಳೆಯಾಶದಲ್ಲಿ ಬೆಳೆಯುವಾಗ ನಾವು ಪ್ರತಿ ಎಕರೆಗೆ 5-6 kg ಬಿತ್ತನೆ ಬೀಜವನ್ನು ಬಳಸಿ ಅಂತ ಹೇಳ್ತೀವಿ. ಆದರೆ ನೀರಾವರಿ ಆಶ್ರಯದಲ್ಲಿ ಬಹುತೇಕ ಜನರು ನಾಟಿ ಪದ್ಧತಿಯನ್ನು ಆಯ್ಕೆ ಮಾಡ್ಕೋತಾರೆ. ಪ್ರತಿ ಎಕರೆಗೆ 2 kg ಬಿತ್ತನೆ ಬೀಜ ಆದರೆ ಸಾಕಾಗುತ್ತೆ. 3-4 ಟನ್ ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ನಮಗೆ ಬೇಕಾಗುತ್ತೆ. ತದನಂತರ ಒಂದು ಜೀವಾಣು ಗೊಬ್ಬರ, ಜೈವಿಕ ಗೊಬ್ಬರ, ಒಂದು 200 ಗ್ರಾಮಷ್ಟು ಒಂದು ಜೈವಿಕ ಗೊಬ್ಬರ ಬೇಕಾಗುತ್ತೆ. ಉಳಿದಂತೆ ಪೋಷಕಾಂಶಗಳಾದ ರಾಸಾಯನಿಕ ಗೊಬ್ಬರಗಳು, 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಶ್, 5 kg ಸತುವಿನ ಸಲ್ಫೇಟ್ ಮತ್ತು 4 kg ಬೋರ್ಯಾಕ್ಸ್ ಪ್ರತಿ ಎಕರೆ ನೀರಾವರಿ ರಾಗಿಗೆ ಬೇಕಾಗುತ್ತೆ. ಇನ್ನು ಜೈವಿಕ ಗೊಬ್ಬರಗಳನ್ನು ತಾವು ಹೇಳಿದ್ರಲ್ಲ, ಈ ರಾಗಿಗೆ ಶಿಫಾರಸು ಮಾಡಿರುವಂಥ ಜೈವಿಕ ಗೊಬ್ಬರ ಯಾವುದು, ಅದನ್ನು ಹೇಗೆ ಬಳಸಬೇಕಾಗತ್ತೆ ಅಂತೀರಿ? ಈಗ ರಾಗಿ ಬೆಳೆಯಲ್ಲಿ ನಾವು ಅಜೋಸ್ಪಿರ್ಲಮ್ ಅಂತಕ್ಕಂಥ ಒಂದು ಸಾರಜನಕವನ್ನು ಒದಗಿಸ್ತಕ್ಕಂಥ ಒಂದು ಜೈವಿಕ ಗೊಬ್ಬರವನ್ನು ಶಿಫಾರಸು ಮಾಡಿದ್ದೀವಿ. ಇದು ಪ್ರತಿ ಎಕರೆಗೆ ಬೇಕಾಗ್ತಕ್ಕಂಥ ಬಿತ್ತನೆ ಬೀಜಕ್ಕೆ 150-200 ಗ್ರಾಂ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಿ ನಾವು ಬಳಸ್ಬೋದು. ಅಥವಾ ಕೊಟ್ಟಿಗೆ ಗೊಬ್ಬರದಲ್ಲಿ ನಾವು ಮಿಶ್ರಣ ಮಾಡಿ 800 ಗ್ರಾಮಷ್ಟು ಜೈವಿಕ ಗೊಬ್ಬರವನ್ನು ಒಂದು ಎಕರೆಗೆ ಬೇಕಾಗ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಬಳಸ್ಬೋದು. ಅಥವಾ ನಾಟಿ ಮಾಡ್ತಕ್ಕಂಥ ಸಸಿಗಳನ್ನು 400 ಗ್ರಾಮ್ ಅಜೋಸ್ಪೆರ್ಲಮ್ ಜೈವಿಕ ಗೊಬ್ಬರದಲ್ಲಿ ಸಸಿಗಳನ್ನು ಹದ್ದಿ ನಾಟಿ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಮಾಡ್ಬೋದಾಗಿದೆ. ಈ ರೀತಿ 3 ವಿಧವಾಗಿ ನಾವು ಜೈವಿಕ ಗೊಬ್ಬರಗಳನ್ನ ಬಳಸ್ಬೋದು. ಇನ್ನು ಮುಖ್ಯವಾಗಿ ಈ ಸಸಿ ಮಣ್ಣಿನಲ್ಲಿ ನಾವು ಬಿತ್ತೋದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಇದನ್ನ ಹೇಗೆ ಮಾಡಬೇಕಾಗುತ್ತೆ ಬೀಜೋಪಚಾರ? ಈಗ ರಾಗಿ ಬೆಳೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದಂತ ರೋಗ ಅಂತಂದ್ರೆ ಈಗ ಬೆಂಕಿ ರೋಗ ಇರ್ಬೋದು, ಎಲೆ ಚುಕ್ಕಿ ರೋಗ ಇರ್ಬೋದು, ಕೆಲವೊಮ್ಮೆ ಇಂದಿನ ಬೆಳೆಯಿಂದ ಆಯ್ಕೆ ಮಾಡತಕ್ಕಂತ ಒಂದು ಬೀಜಗಳಲ್ಲೂ ಕೂಡ ಈ ಒಂದು ಅಂಶಗಳು ಇರ್ತವೆ. ಹಾಗಾಗಿ ಇದನ್ನ ಹೋಗ್ಲಾಡ್ಸೋದಕ್ಕೋಸ್ಕರ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ 2-3 ಗ್ರಾಮಷ್ಟು ಕಾರ್ಬನ್ ಡೈಸಿಮ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನು ಬಳಸಿ ನಾವು ಬೀಜೋಪಚಾರ ಮಾಡಿ ಸಸಿ ಮಡಿಲಿ ಬಿತ್ತನೆ ಮಾಡಬೇಕಾಗತ್ತೆ. ಅಥವಾ ಜೈವಿಕ ನಿಯಂತ್ರಕವಾದ ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಜೈವಿಕ ನಿಯಂತ್ರಕ 4-5 ಗ್ರಾಂ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ಇದನ್ನು ಬಿತ್ತನೆಗೆ ಬಳಸ್ಬೋದಾಗಿದೆ. ಇನ್ನು ಮುಖ್ಯವಾಗಿ ತಾವು ನೀರಾವರಿ ಆಶ್ರಯದಲ್ಲಿ ಬೆಳೆಯುವಾಗ ಸಸಿಗಳನ್ನು ಮಾಡಿಕೊಂಡು ಈ ರಾಗಿ ಬೆಳೆಯನ್ನು ಬೆಳೆಯೋದು ಸೂಕ್ತ ಅಂತ ಹೇಳಿದ್ರಿ. ಹೌದು. ಈ ಬೇಸಿಗೆ ರಾಗಿಯನ್ನು ಬೆಳ್ಕೊಳ್ಳುವಾಗ ಸಸಿ ಮಡಿಯನ್ನು ಹೇಗೆ ತಯಾರು ಮಾಡ್ಕೋಬೇಕು ಅಂತೀರಿ? ಈಗ ನನಗಾಗಲೇ ಹೇಳ್ದಂಗೆ 1 ಎಕರೆ ಪ್ರದೇಶಕ್ಕೆ 2 kg ಬಿತ್ತನೆ ಬೀಜ ಬೇಕು ಅಂತ ಹೇಳಿದೆ. 2 kg ಬಿತ್ತನೆ ಬೀಜನ ನಾವು 1.5 ಗುಂಟೆ ಜಾಗದಲ್ಲಿ ಸಸಿ ಮಡಿಯಲ್ಲಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಈ 1.5 ಗುಂಟೆ ಸಸಿ ಮಡಿಗೆ ಸುಮಾರು 25 ಅಡಿ ಉದ್ದದ, 4 ಅಡಿ ಅಗಲದ 15 ಸಸಿ ಮಡಿಗಳು ನಮಗೆ ಬೇಕಾಗುತ್ತೆ. 25 ಅಡಿ ಉದ್ದ, 4 ಅಡಿ ಅಗಲ. ಇದನ್ನು ಸ್ವಲ್ಪ ಮಣ್ಣನ್ನು ಏರಿಸಿ ಒಂದು 4 ಅಂಗುಲದಷ್ಟು ಒಂದು ಏರು ಮಡಿಗಳನ್ನು ಮಾಡಿ ಬಿತ್ತನೆ ಮಾಡಿದ್ರೆ ಬಹಳ ಒಳ್ಳೆಯದು. ಒಂದು 3 ಅಂಗುಲ ಅಂತರದಲ್ಲಿ ಬಿತ್ತನೆ ಮಾಡಬೇಕಾಗತ್ತೆ. ಇದು ಬಹಳ ಅವಶ್ಯಕವಾಗಿ ನಮಗೆ ಉತ್ತಮವಾದ ಮೊಳಕೆ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಸಸಿ ಮಡಿಗಳಿಗೆ ಪೋಷಕಾಂಶವನ್ನು ಏನಾದರೂ ಕೊಡಬೇಕಾಗತ್ತೆ? ಹೌದು, ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಬೆಳೆಯುವಾಗ ಒಂದು ಉತ್ತಮ ಗುಣಮಟ್ಟದ ಸಸಿಗಳನ್ನು ನಾವು ಪಡಿಬೇಕಾಗುತ್ತೆ ಬಹಳ ಅಲ್ಪಾವಧಿಯಲ್ಲಿ. ಈ ನಿಟ್ಟಿನಲ್ಲಿ ಪ್ರತಿ ಸಸಿ ಮಡಿಗೂ ಕೂಡ 1.5 kg ಅಮೋನಿಯಂ ಸಲ್ಫೇಟು, 15 kg ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು 7.5 kg ಪೊಟ್ಯಾಶು ಜೊತೆಗೆ 750 ಗ್ರಾಂ ಒಂದು ಸತುವಿನ ಸಲ್ಫೇಟನ್ನು ಮಿಶ್ರಣ ಮಾಡಬೇಕು. ಸಾವಯವ ಗೊಬ್ಬರ 50 kg ಸಾವಯವ ಗೊಬ್ಬರವನ್ನು ಪ್ರತಿ ಸಸಿ ಮಡಿಗೆ ಮಿಶ್ರಣ ಮಾಡಿ ನಾವು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಬಿತ್ತನೆ ಮಾಡಿದ 10-12 ದಿವಸಗಳಲ್ಲಿ 4 kg ಯೂರಿಯಾ ಗೊಬ್ಬರವನ್ನು 15 ಸಸಿ ಮಡಿಗಳಿಗೂ ಕೂಡ ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗುವಂತೆ ನಾವು ಅಪ್ಲೈ ಮಾಡಬೇಕಾಗತ್ತೆ. ಹಂಚಿ ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಇನ್ನು ನಾಟಿ ಮಾಡುವಾಗ ಮುಖ್ಯವಾಗಿ ನಾವು ಯಾವ ವಯಸ್ಸಿನ ಸಸಿಗಳನ್ನು ನಾಟಿ ಮಾಡಬೇಕಾಗತ್ತೆ? ಹಾಂ, ರೈತರು ಬಹಳಷ್ಟು ಈ ಒಂದು ವಿಷಯದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಸರಿಯಾದ ಸಮಯದ ಒಂದು ಅವಧಿಯ ಸಸಿಗಳನ್ನ ನಾಟಿ ಮಾಡದೇ ಇರೋದ್ರಿಂದಾಗಿ ಬಹಳಷ್ಟು ಜನ ರೈತರು ಕಂಪ್ಲೇಂಟ್ ಮಾಡ್ತಾರೆ, ಸರ್ ಬೇಗ ಹೂವ ಬಂದ್ಬಿಡ್ತು, ಬೆಳವಣಿಗೆನೆ ಆಗಿಲ್ಲ, ಬೇಗ ತೆನೆ ಬಂದ್ಬಿಡ್ತು ಅಂತ. ಇಲ್ಲಿ ಏನು ತಪ್ಪು ಮಾಡ್ತಾರೆ ಅಂದರೆ, ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ತಳಿಗಳ ಮೇಲೆ ನಾವು ನಾಟಿ ಅವಧಿಯನ್ನು ನಿರ್ಧಾರ ಮಾಡಬೇಕಾಗತ್ತೆ. ಅಲ್ಪಾವಧಿ ತಳಿಗಳಾದರೆ ಅವುಗಳನ್ನು ನಾವು 18-20 ದಿವಸಗಳಲ್ಲೇ ನಾಟಿ ಮಾಡಬೇಕು. ಅದೇ ಮಧ್ಯಮಾವಧಿ ಅಥವಾ ದೀರ್ಘಾವಧಿ ತಳಿಗಳಾದರೆ 20-22 ದಿವಸ ಸಸಿಗಳನ್ನ ನಾಟಿ ಮಾಡಬೇಕು. ಇಲ್ಲ ಅಂತಂದರೆ ಒಂದು ಅವು ತೆಂಡೆ ಹೊಡಿತಕ್ಕಂಥ ಗುಣ ಕಳ್ಕೊಳ್ತವೆ, ಬೇಗ ಹೂವ ಮತ್ತು ತೆನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅವುಗಳನ್ನು ನಾವು ಮುಖ್ಯ ಜಮೀನಿಗೆ ನಾಟಿ ಮಾಡುವಾಗ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ. ಹಂಗಾಗಿ ಇಳುವರಿ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಅದು ಉಂಟು ಮಾಡುತ್ತೆ. ಅಂದರೆ ಈಗ ನಾವು ಸಸಿಗಳು ತಯಾರಾಗೋಷ್ಟೊತ್ತಿಗೆ ನಮ್ಮ ಮುಖ್ಯ ಜಮೀನನ್ನು ಕೂಡ ತಯಾರು ಮಾಡ್ಕೊಂಡು ಸಿದ್ಧ ಮಾಡ್ಕೊಂಡಿರ್ಬೇಕು. ಅದು ಹೇಗೆ ಮಾಡ್ಕೋಬೇಕಾಗತ್ತೆ? ಈಗ ಮುಖ್ಯ ಭೂಮಿಯನ್ನು 2-3 ಬಾರಿ ಉಳುಮೆ ಮಾಡಿ ಒಂದು ಆಳವಾದ ನೇಗಿಲಲ್ಲಿ ಉಳುಮೆ ಮಾಡಿ ಒಂದೆರಡು ಸಲ ಕಲ್ಟಿವೇಟರ್ನ ಹಾಕಿ ಒಂದು ಮುಖ್ಯ ಭೂಮಿಗೆ ಬೇಕಾಗ್ತಕ್ಕಂಥ ಏನು ಕೊಟ್ಟಿಗೆ ಗೊಬ್ಬರ ಹೇಳಿದ್ನಲ್ಲ ನಾನು, 3-4 ಟನ್ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳೆದಂಥ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗೆ 3-4 ವಾರ ಮುಂಚೆ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಯಾಕೆಂದರೆ ಅವು ಆ ಮಣ್ಣಲ್ಲಿ ಬೆರೆತು ಸೂಕ್ಷ್ಮಾಣುಜೀವಿಗಳಿಂದ ಕ್ರಿಯೆ ಒಳಪಟ್ಟು ಪೋಷಕಾಂಶಗಳನ್ನು ಬೆಳೆಗೆ ಒದಗಿಸ್ಬೇಕಾಗತ್ತೆ. ಆದಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕನಿಷ್ಠ ಪಕ್ಷ 3 ವಾರ ಮುಂಚೆ ಮಣ್ಣಿಗೆ ಸೇರಿಸಿ ನಾವು ಬಿತ್ತನೆಗೆ ಸಿದ್ಧವನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ನಾಟಿ ಮಾಡುವಾಗ ಎಷ್ಟೆಷ್ಟು ಅಂತರವನ್ನು ಪಾಲಿಸ್ಬೇಕಾಗತ್ತೆ? ಹಾಂ, ಒಂದು ಸಾಲಿಂದ ಸಾಲಿಗೆ 9 ಅಂಗುಲ 9 ಇಂಚನ್ನು ನಾವು ಕೊಡಬೇಕಾಗತ್ತೆ. ಗಿಡದಿಂದ ಗಿಡಕ್ಕೆ ಮಣ್ಣು ಫಲವತ್ತಾಗಿದ್ದರೆ 6 ಅಂಗುಲ ಕೊಡ್ಬೋದು, ಕಡಿಮೆ ಫಲವತ್ತಾದ ಮಣ್ಣಾದರೆ 4 ಅಂಗುಲ ಸಸಿಯಿಂದ ಸಸಿಗೆ ಕೊಟ್ಟು ಪ್ರತಿ ಗುಳಿಗೆ 2 ಸಸಿ ಇರುವಂತೆ ನಾವು ನಾಟಿಯನ್ನು ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ಮುಖ್ಯ ಭೂಮಿನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಒಂದು ಪೋಷಕಾಂಶ ನಿರ್ವಹಣೆ ಅಂತಕ್ಕಂಥ ಒಂದು ವಿಷಯ ಬಂದಾಗ ಆದಷ್ಟು ಕೂಡ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ತಮ್ಮ ಜಮೀನನ್ನು ಅಟ್ಲೀಸ್ಟ್ 3 ವರ್ಷಕ್ಕೊಮ್ಮೆ ಮಣ್ಣಿನ ಸ್ಯಾಂಪಲ್ನ ತೆಗೆದು ಆ ಒಂದು ಜಮೀನಲ್ಲಿ ಯಾವ ಪೋಷಕಾಂಶಗಳು ಕೊರತೆ ಇದೆ ಅದರ ಮೇಲೆ ನಾವು ಪೋಷಕಾಂಶ ನಿರ್ವಹಣೆ ಮಾಡಬೇಕಾಗತ್ತೆ. ಹೆಚ್ಚು ಯಾವುದಿದೆ, ಕಡಿಮೆ ಯಾವುದಿದೆ ನೋಡಿಕೊಂಡು ಮಾಡಬೇಕು. ಈ ಕೃಷಿ ವಿಶ್ವವಿದ್ಯಾಲಯ ಶಿಫಾರಸು ಮಾಡಿರುವಂತೆ 20 kg ಸಾರಜನಕ, 20 kg ರಂಜಕ ಮತ್ತು 20 kg ಪೊಟ್ಯಾಷನ್ನ ಬಿತ್ತನೆಯ ಸಮಯದಲ್ಲಿ ನಾಟಿ ಸಮಯದಲ್ಲಿ ಮುಖ್ಯ ಭೂಮಿಗೆ 20-20-20 ಜೊತೆಗೆ 5 kg ಸತುವಿನ ಸಲ್ಫೇಟು, 4 kg ಬೋರಾಕ್ಸ್ ಅನ್ನ ಬಿತ್ತನೆ ಅಂದ್ರೆ ನಾಟಿ ಸಮಯದಲ್ಲೇ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ತದನಂತರ ಏನ್ ಇನ್ನ ಉಳಿದಂತ 50 ಭಾಗ ಇದೆಯಲ್ಲ ಸಾರಜನಕ, ಅದನ್ನ 2 ಕಂತುಗಳಲ್ಲಿ ಕೊಡಬಹುದು. ನಾಟಿ ಮಾಡಿದ 30 ದಿವಸದಲ್ಲಿ ಒಂದ್ಸಲಿ, ನಾಟಿ ಮಾಡಿದ 45-55 ದಿವಸದಲ್ಲಿ ಒಂದ್ಸಲಿ 2 ಬಾರಿ ಸಾರಜನಕ ಕೊಡೋದ್ರಿಂದ ಸಾರಜನಕದ ಬಳಕೆ ಪ್ರಮಾಣವನ್ನು ಹೆಚ್ಚು ಮಾಡಬಹುದು, ಜೊತೆಗೆ ಇಳುವರಿಯನ್ನು ಕೂಡ ನಾವು ಹೆಚ್ಚು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ಒಂದ್ಸರಿ ನಾವು ಸಸಿಗಳನ್ನು ನಾಟಿ ಮಾಡಿದಾದ್ಮೇಲೆ ಈ ಕಳೆಗಳ ಹಾವಳಿಯನ್ನು ಸ್ವಾಭಾವಿಕವಾಗಿ ನೋಡೇ ನೋಡ್ತೀವಿ. ಹೌದು ಹೌದು, ಅದು ವಿಶೇಷವಾಗಿ ನೀರಾವರಿ ಆಶ್ರಯದಲ್ಲಂತೂ ಕಳೆಗಳ ಹಾವಳಿ ಇನ್ನೂ ಜಾಸ್ತಿ ಇರುತ್ತೆ. ಕಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೇಳಿ? ಈಗ ನೀರಾವರಿ ಆಶ್ರಯದಲ್ಲಿ ಬೆಳೆ ಬೆಳೆಯುವಾಗ ನೀವು ಹೇಳ್ದಂಗೆ ಈ ಅಗಲ ಎಲೆ ಕಳೆಗಳು ಮತ್ತು ಹುಲ್ಲು ಜಾತಿ ಕಳೆಗಳು ಹೇರಳವಾಗಿ ನೀರು ಸಿಗೋದ್ರಿಂದಾಗಿ ಸೂರ್ಯನ ಬೆಳಕು ಇರೋದ್ರಿಂದಾಗಿ ಈ ಬೆಳೆಗೆ ಬಹಳ ಒಂದು ಕಾಂಪಿಟೇಷನ್ನ ಒದಗಿಸ್ತವೆ. ಪೈಪೋಟಿಯನ್ನು ಕೊಡ್ತವೆ ಪೋಷಕಾಂಶಗಳಿಗೆ, ನೀರಿಗೆ, ಬೆಳಕಿಗೆ, ಸ್ಥಳಾವಕಾಶಕ್ಕೆ ಪೈಪೋಟಿಯನ್ನು ಕೊಡ್ತವೆ. ಒಂದು ಕೂಲಿ ಆಳುಗಳ ಲಭ್ಯತೆ ಇರತಕ್ಕಂಥ ರೈತರು, ಅಂತರ ಬೇಸಾಯ ಮಾಡೋದಕ್ಕೆ ಸಾಧ್ಯತೆ ಇರತಕ್ಕಂಥ ರೈತರು ನಾಟಿ ಮಾಡಿದ 15 ದಿವಸದ ನಂತರ ಕನಿಷ್ಠ ಪಕ್ಷ 10 ದಿವಸದ ಅಂತರದಲ್ಲಿ 2-3 ಬಾರಿ ಅಂತರ ಬೇಸಾಯವನ್ನು ಮಾಡಬೇಕಾಗತ್ತೆ. ಒಂದು ಬಾರಿ ಕೈಕಳೆಯನ್ನು ತೆಗಿಬೇಕಾಗತ್ತೆ 30-35 ದಿವಸದ ಅಂತರದಲ್ಲಿ. ಆದರೆ ಯಾರಿಗೆ ಕೂಲಿ ಆಳುಗಳ ಸಮಸ್ಯೆ ಇದೆ, ಕೊರತೆ ಇದೆ, ಯಾವ ಭಾಗದಲ್ಲಿ ರಾಸಾಯನಿಕಗಳನ್ನು ನಾವು ಬಳಸ್ತೀವಿ ಅಂತಕ್ಕಂಥ ರೈತರು ಏನಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯ ಇದಕ್ಕೂ ಕೂಡ ಖರ್ಚನ್ನು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಕಳೆನಾಶಕಗಳನ್ನು ಶಿಫಾರಸು ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಬುಟಾಕ್ಲೋರು 50 EC ಅಂತಕ್ಕಂಥ ಒಂದು ಕಳೆನಾಶಕ ಇದೆ. ಇದು ಪ್ರತಿ ಎಕರೆಗೆ 600 ml 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾಟಿ ಮಾಡಿದ 3 ದಿವಸದೊಳಗಡೆ ನಾವು ಸಿಂಪರಣೆಯನ್ನು ಭೂಮಿಯ ಎಲ್ಲ ಭಾಗಕ್ಕೂ ಬೀಳಂಗೆ ಸಿಂಪರಣೆ ಮಾಡಬೇಕಾಗತ್ತೆ. ಅಥವಾ ಬುಟಾಕ್ಲೋರ್ ಸಿಗಲಿಲ್ಲ ಅಂದರಲ್ಲಿ ಆಕ್ಸಿಫ್ಲೋರೋಫಿನ್ ಅಂತ ಒಂದು ಕಳೆನಾಶಕ ಬರುತ್ತೆ, ಇದನ್ನು ಕೂಡ ನಾವು 170 ml 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು 3 ದಿವಸದೊಳಗಡೆ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇದು ಮುಖ್ಯ. ಒಂದು ವೇಳೆ ಏನಂದರೆ ಸಿಂಪರಣೆ ಮಾಡೋ ಟೈಮಲ್ಲಿ ಜಮೀನಲ್ಲಿ ನೀರು ನಿಂತಿದ್ರೆ ಸಿಂಪರಣೆ ಮಾಡೋದು ವ್ಯರ್ಥ ಆಗುತ್ತೆ. ನೀರಾವರಿ ನೀರು ಜಾಸ್ತಿ ಕೊಟ್ಟಿದ್ರೆ ಆ ಟೈಮಲ್ಲಿ ಒಂದು 30 kg ಮರಳಲ್ಲಿ ಬುಟಾಕ್ಲೋರನ್ನು ಮಿಶ್ರಣ ಮಾಡಿ 600 ml 30 kg ಮರಳಲ್ಲಿ ಮಿಶ್ರಣ ಮಾಡಿ ತೆಳುವಾಗಿ ಎಲ್ಲ ಭಾಗಕ್ಕೆ ಬೀಳಂಗೆ ನಾವು ಹಂಚಿಕೆಯನ್ನು ಮಾಡಬೇಕಾಗತ್ತೆ. ಹಾಂ, ಇವು ಉದಯಪೂರ್ವ ಕಳೆನಾಶಕಗಳು. ಏನಂದರೆ ಇನ್ನು ಮೊಳಕೆ ಬಂದಿರಲ್ಲ ಕಳೆ ಬೀಜಗಳು, ಈ ಟೈಮಲ್ಲಿ ಬಳಸ್ತಕ್ಕಂಥ ಕಳೆನಾಶಕಗಳು. ತದನಂತರ ಒಂದು 15-20 ದಿವಸ ಆದಮೇಲೆ ನಾಟಿ ಮಾಡಿದ 20 ದಿವಸ ಆದಮೇಲೂ ಕೂಡ ಕಳೆಗಳು ಉಗಮ ಆಗುತ್ತೆ. 2-3 ಎಲೆ ಇದ್ದಂಥ ಸಂದರ್ಭದಲ್ಲಿ ಈ 2,4-D ಸೋಡಿಯಂ ಸಾಲ್ಟ್ ಅಂತಕ್ಕಂಥ ಒಂದು ಕಳೆನಾಶಕ ಬರುತ್ತೆ. ಇದನ್ನು ನಾವು ಪ್ರತಿ ಎಕರೆಗೆ ನಾವು ಕಳೆನಾಶಕ 500 g ಕಳೆನಾಶಕವನ್ನು 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಒಂದು ಬೇಸಿಗೆಯಲ್ಲಿ ನಾವು ನೀರಾವರಿ ಆಶ್ರಯದಲ್ಲಿ ಈ ರಾಗಿಯನ್ನು ಬೆಳೆಯುವಾಗ ನೀರಿನ ನಿರ್ವಹಣೆ ಮಾಡೋದು ಕೂಡ ಬಹಳ ಮುಖ್ಯವಾಗಿದೆ. ನೀರಾವರಿ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ಒಂದು ಮರಳು ಕೆಂಪು ಮಣ್ಣು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಕನಿಷ್ಠ ಪಕ್ಷ 8 ದಿವಸಕ್ಕೊಮ್ಮೆ ನಾವು ನೀರನ್ನು ಕೊಡಬೇಕಾಗತ್ತೆ. ಕಪ್ಪು ಮಣ್ಣಾದರೆ ಸ್ವಾಭಾವಿಕವಾಗಿ ಅದು ನೀರನ್ನು ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಗುಣ ಇದೆ. 15 ದಿವಸಕ್ಕೊಮ್ಮೆ ನೀರನ್ನು ಕೊಟ್ಟರೂ ಕೂಡ ಸಾಧ್ಯತೆ ಆಗುತ್ತೆ. ಸ್ಪ್ರಿಂಕ್ಲರ್ ಲಭ್ಯತೆ ಇರತಕ್ಕಂಥವ್ರು ಸ್ಪ್ರಿಂಕ್ಲರನ್ನು ಕೂಡ ನಾವು ಬಳಸಿ, ಈಗ ಕೃಷಿ ಇಲಾಖೆಯಲ್ಲೂ ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗಳೇ ಹಲವಾರು ಸ್ಪ್ರಿಂಕ್ಲರ್ ಸೆಟ್ಗಳನ್ನ ಕೊಟ್ಟಿದ್ದಾರೆ. ಕೃಷಿ ಹೊಂಡಗಳಲ್ಲಿ ನೀರು ಶೇಖರಣೆ ಆಗಿದೆ, ಅದನ್ನು ಕೂಡ ಬಳಸಿಕೊಂಡು ನಾವು ನೀರಾವರಿಯನ್ನು ಕೊಡಬಹುದಾಗಿದೆ. ಇನ್ನು ಮುಖ್ಯವಾಗಿ ಈ ವಿವಿಧ ಬೆಳೆ ಪದ್ಧತಿಗಳನ್ನು ಕೂಡ ಈ ರಾಗಿಯನ್ನು ಬಳಸಿಕೊಂಡು ನಾವು ಅನುಸರಿಸಬಹುದೇ? ಹೌದು, ಈಗ ರಾಗಿ ಒಂದನ್ನೇ ಬೆಳೆದಿದೆ, ಈ ಒಂದು ಬೇಸಿಗೆ ಕಾಲಕ್ಕೂ ಸೂಕ್ತ ಆಗ್ತಕ್ಕಂಥ ಒಂದು ದ್ವಿದಳ ಧಾನ್ಯದ ಬೆಳೆಗಳನ್ನು ರಾಗಿ ಜೊತೆಗೆ ಮಿಶ್ರ ಮಾಡಿ ಬೆಳೆಯೋದ್ರಿಂದಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೋದು, ಜೊತೆಗೆ ಹೆಚ್ಚುವರಿ ಆದಾಯವನ್ನು ಪಡಿಬೋದಾಗಿದೆ. ಈಗ ನಾವು ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಾಗ ಏನು ಹೇಳ್ತೀವಿ, ತೊಗರಿಯನ್ನು ಅಂತರ ಬೆಳೆಯಾಗಿ ಬೆಳೆಯಿರಿ ಅಂತ ಹೇಳ್ತೀವಿ, ಅವರೆಯನ್ನು ಅಂತರ ಬೆಳೆಯಾಗಿ ಬೆಳೆಯಿರಿ ಅಂತ ಹೇಳ್ತೀವಿ. ಅದೇ ರೀತಿ ಈಗ ಬೇಸಿಗೆ ಹಂಗಾಮಿನಲ್ಲೂ ಕೂಡ ವರ್ಷ ಪೂರ್ತಿ ಬರ್ಬೋದಾದಂಥ ಅವರೇ ತಳಿ ಇದೆ, ಹೆಬ್ಬಾಳ ಅವರೆ 4 ಅಂತ ತಳಿ ಇದೆ, ಇತ್ತೀಚೆಗೆ ಹೆಬ್ಬಾಳ ಅವರೆ 5 ಅಂತಕ್ಕಂಥ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಅವರೆಯನ್ನು 8 ಸಾಲು ರಾಗಿ, 1 ಸಾಲು ಅವರೆ, ಈ ರೀತಿ ನಾವು ನಾಟಿ ಮಾಡ್ಬೋದು. ಅಥವಾ ಸೋಯಾ ಅವರೆ, 4 ಸಾಲು ರಾಗಿ, 2 ಸಾಲು ಸೋಯಾ ಅವರೆಯನ್ನು ಕೂಡ ಅಂತರ ಬೆಳೆಯಾಗಿ ನಾವು ನಾಟಿ ಮಾಡ್ಬೋದು. ಬಟ್ ಒಂದು ಅಂಶ ಇಲ್ಲಿ ಗಮನಿಸಬೇಕಾಗಿರೋದು, ಈ ಅವರೆ ಮತ್ತು ಸೋಯಾ ಅವರೆಯನ್ನು ಅಂತರ ಬೆಳೆಯಾಗಿ ಬೆಳೆದಾಗ 2,4-D ಕಳೆನಾಶಕವನ್ನು ಬಳಸುವಾಗ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕೆಂದರೆ ಇವು ದ್ವಿದಳ ಬೆಳೆಗಳು, 2,4-D ಅದಕ್ಕೂ ಕೂಡ ಹಾನಿ ಮಾಡುತ್ತೆ. ಹಾಗಾಗಿ ಅಲ್ಲಿ ಕಳೆನಾಶಕ ಬಳಸೋದಕ್ಕೆ ಆಗೋದಿಲ್ಲ, ಅಂದರೆ ಉದಯೋತ್ತರ ಕಳೆನಾಶಕ ಆಗಿ 2,4-D ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಬೇರೆ ಕಳೆನಾಶಕಗಳನ್ನು ನಾವು ಬಳಸಬಹುದಾಗಿದೆ. ಇನ್ನು ಮುಖ್ಯವಾಗಿ ಈ ಒಂದು ರಾಗಿ ಬೆಳೆಯನ್ನು ಬಾಧಿಸುವಂಥ ಪ್ರಮುಖವಾದ ರೋಗಗಳು ಯಾವ್ಯಾವು ಅಂತೀರಿ, ವಿಶೇಷವಾಗಿ ಬೇಸಿಗೆಯಲ್ಲಿ? ಈ ಪ್ರಮುಖವಾಗಿ ನಾವು ಗಮನಿಸಿದ್ರೆ ರಾಗಿಗೆ ಅಂಥ ರೋಗಗಳು ಬರೋದಿಲ್ಲ, ಆದರೆ ಈ ಬ್ಲಾಸ್ಟ್ ಅಂತ ಕರಿತೀವಿ, ಬೆಂಕಿ ರೋಗ ಅಂತ, ಎಲೆ ಬೆಂಕಿ ರೋಗ, ಇಲುಕು ಬೆಂಕಿ ರೋಗ ಮತ್ತು ಕುತ್ತಿಗೆ ಬೆಂಕಿ ರೋಗ ಪ್ರಮುಖವಾಗಿ ಕಾಡುತ್ತೆ. ಇದನ್ನು ಹೋಗ್ಲಾಡ್ಸೋದಕ್ಕೆ ಒಂದು ಬೀಜೋಪಚಾರ ಮಾಡಬೇಕು, ಇನ್ನೊಂದು ಶಿಲೀಂದ್ರನಾಶಕವಾದ ಬ್ಯಾವಿಸ್ಟಿನ್ 2 g ಪ್ರತಿ ಲೀಟರ್ ನೀರಿಗೆ ಅಥವಾ ಕಾರ್ಮಂಡೈಸಿಮ್ 1 g ಪ್ರತಿ ಲೀಟರ್ ನೀರಿಗೆ ಸಸಿ ಮಡಿ ಹಂತದಿಂದಲೂ ಕೂಡ ಕಾಣಿಸ್ಕೊಂಡ್ರೆ ಕೊನೆಯವರೆಗೂ ಕೂಡ ಇಲುಕು ಮೂಡೋವರೆಗೂ ಕೂಡ ನಾವು ಇದನ್ನು ಸಿಂಪರಣೆಯನ್ನು ಮಾಡ್ಬೋದಾಗಿದೆ. ಇನ್ನು ಅದು ಬಿಟ್ಟರೆ ಬುಡ ಕೊಳೆ ರೋಗ ಬರುತ್ತೆ. ಆ ಬುಡ ಕೊಳೆ ರೋಗದ ನಿಯಂತ್ರಣಕ್ಕೆ ಸೂಡೋಮನಸ್ ಫ್ಲೋರೋಸೆನ್ಸ್ ಅಂತಕ್ಕಂಥ ಮತ್ತು ಟ್ರೈಕೋಡರ್ಮಾ ಅಂತಕ್ಕಂಥ ಒಂದು ಜೈವಿಕ ನಿಯಂತ್ರಕವನ್ನು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ 500 g ಮಿಶ್ರಣ ಮಾಡಿ ನಾವು ಜಮೀನಿಗೆ ಹರಡೋದ್ರಿಂದನೂ ಕೂಡ ಈ ಬುಡಕೊಳೆ ರೋಗ ಇರ್ತಕ್ಕಂಥ ಜಾಗಗಳಲ್ಲಿ ಈ ರೋಗವನ್ನು ನಿಯಂತ್ರಣ ಮಾಡ್ಬೋದಾಗಿದೆ. ಇವು ಮುಖ್ಯವಾಗಿ ಪ್ರಮುಖವಾದಂಥ ರೋಗಗಳು. ಇನ್ನು ಈ ನೀರಾವರಿ ರಾಗಿ ಬೆಳೆಗೆ ಬರುವಂಥ ಪ್ರಮುಖವಾದ ಕೀಟಗಳು ಯಾವ್ಯಾವು? ಹಾಂ, ಈ ಬೇಸಿಗೆ ಹಂಗಾಮಲ್ಲಿ ಬೆಳೆಯುವಾಗ ರಸ ಇರುವ ಕೀಟಗಳಾದಂಥ ಒಂದು ಏನು ಏಫಿಡ್ಸ್ ಅಂತಕ್ಕಂಥದ್ದು, ಈ ಒಂದು ಕೀಟ ಬಹಳ ಪ್ರಮುಖವಾಗಿ ಬರುತ್ತೆ. ಸಸ್ಯ ಹೇನುಗಳು ಇದು ಬಹಳ ಪ್ರಮುಖವಾಗಿ ಬರುತ್ತೆ. ಇದನ್ನು ನಿಯಂತ್ರಣ ಮಾಡೋದಕ್ಕೆ 1.7 ml ಡೈಮಿಥೋಯೇಟ್ ಅಂತಕ್ಕಂಥ ಒಂದು ರಾಸಾಯನಿಕ ಬರುತ್ತೆ, ಇದನ್ನು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಕಾಂಡ ಕೊರಿತಕ್ಕಂಥ ಹುಳ ಬರುತ್ತೆ, ಇದನ್ನು ನಿಯಂತ್ರಣ ಮಾಡೋದಕ್ಕೆ ಕ್ಲೋರೋಪೈರಿಪಾಸ್ 2 ml ಪ್ರತಿ ಲೀಟರ್ ನೀರಿಗೆ ನಾವು ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಈ ಬೇಸಿಗೆ ರಾಗಿ ಬೆಳೆಯನ್ನು ನಾವು ಹೇಗೆ ಕಟಾವು ಮಾಡಬೇಕಾಗತ್ತೆ, ಒಕ್ಕಣೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ ಅಂತ? ಒಂದು ಕೂಲಿ ಆಳುಗಳ ಲಭ್ಯತೆ ಇರ್ತಕ್ಕಂಥವ್ರು ಕೈಯಿಂದ ಕಟಾವು ಮಾಡಿಸ್ಬೋದು, ಅಥವಾ ರೀಪರ್ ಯಂತ್ರಗಳು ಬಂದಿದೆ, ಕಂಬೈನ್ಡ್ ಹಾರ್ವೆಸ್ಟರ್ಸ್ಗಳು ಬಂದಿದೆ, ಇದನ್ನು ಬಳಸ್ಕೊಂಡು ನಾವು ಕಟಾವನ್ನು ಮಾಡಬೇಕಾಗತ್ತೆ. ಮಲ್ಟಿಕ್ರಾಪ್ ಥ್ರೆಷರ್ಸ್ ಬಂದಿದ್ದಾವೆ ಒಕ್ಕಣೆ ಮಾಡೋದಕ್ಕೆ. ಕಡಿಮೆ ಖರ್ಚಲ್ಲಿ ರೈತರು ಇದನ್ನು ಬಳಸ್ಕೊಂಡು ಕೃಷಿ ಯಂತ್ರಧಾರೆಗಳಲ್ಲಿ ಲಭ್ಯ ಇರ್ತಕ್ಕಂಥ ಯಂತ್ರಗಳನ್ನು ಬಳಸ್ಕೊಂಡು ಈ ಒಂದು ಖರ್ಚನ್ನು ಕಮ್ಮಿ ಮಾಡ್ಕೋಬೋದಾಗಿದೆ ಒಕ್ಕಣೆ ಮದ್ದಿರಲ್ಲಿ. ಇನ್ನು ರಾಗಿಯನ್ನು ಬಳಸ್ಕೊಂಡು ನಾವು ಯಾವ್ಯಾವ ಮೌಲ್ಯವರ್ಧಿತ ಉಪ ಉತ್ಪನ್ನಗಳನ್ನು ತಯಾರಿಸ್ಬೋದು ಅಂತ? ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೇಕರಿ ಯೂನಿಟ್ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರ್ತಕ್ಕಂಥ ಗೃಹ ವಿಜ್ಞಾನದ ವಿಜ್ಞಾನಿಗಳು ರಾಗಿ ಬೆಳೀತಕ್ಕಂಥ ರೈತರಿಗೆ ಹೆಚ್ಚು ಒಂದು ಮೌಲ್ಯವನ್ನು ತಂದು ಕೊಡಬೇಕು ಅನ್ನೋ ನಿಟ್ಟಲ್ಲಿ ರಾಗಿ ಬಿಸ್ಕೆಟ್ಟು, ರಾಗಿ ಮಿಕ್ಸ್ಚರು, ರಾಗಿ ಹಪ್ಳ, ಈ ರೀತಿ ಒಂದು ನಾನು ಬಿಳಿ ರಾಗಿ ಅಂತ ಹೇಳಿದೆ, ಇದು ಹೆಚ್ಚು ಸೂಕ್ತವಾದಂಥ ಒಂದು ತಳಿಯಾಗಿದೆ. ಈ ಎಲ್ಲ ಒಂದು ಪದಾರ್ಥಗಳನ್ನು ತಯಾರಿಸೋದಕ್ಕೆ ಗ್ರಾಮೀಣ ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಸಂಘಗಳ ಮೂಲಕ ಅದನ್ನು ಮಾರಾಟ ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ರೈತರು ಈ ನಿಟ್ಟಲ್ಲಿ ಯೋಚನೆ ಮಾಡಿ ಬೆಳೀತಕ್ಕಂಥ ಪ್ರತಿ ಕೆಜಿ ರಾಗಿಗೆ ಒಂದು ಮೌಲ್ಯವನ್ನು ಕೊಟ್ಟು ಅದನ್ನು ಕ್ಲೀನ್ ಮಾಡಿಸಿ ಮಾರಾಟ ಮಾಡ್ತಕ್ಕಂಥದ್ದಿರ್ಬೋದು, ಪ್ಯಾಕಿಂಗ್ ಮಾಡಿ ಗ್ರೇಡಿಂಗ್ ಮಾಡಿ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಉತ್ಪನ್ನಗಳನ್ನು ತಯಾರಿಸಿ ನಗರ ಪ್ರದೇಶದಲ್ಲಿ ಮಾರುಕಟ್ಟೆ ಮಾಡ್ತಕ್ಕಂಥ ಸೌಲಭ್ಯವನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತ ಅವರ ಆದಾಯ ಮಟ್ಟವನ್ನು ಹೆಚ್ಚು ಮಾಡ್ಕೋಬೋದು ಅಂತ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಒಳ್ಳೆ ಇಳುವರಿಯನ್ನು ಕೂಡ ನೀರಾವರಿ ಆಶ್ರಯದಲ್ಲಿ ಪಡಿಬೋದಾಗಿದೆ ಖಂಡಿತ. ಈಗ ನಾನು ಆಗ್ಲೇ ಹೇಳ್ದಂಗೆ ಮಳೆಯಾಶ್ರಿತಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಕನಿಷ್ಠ ಪಕ್ಷ 25-30% ಹೆಚ್ಚು ಇಳುವರಿಯನ್ನು ನಾವು ನೀರಾವರಿಯಲ್ಲಿ ಪಡಿಬೋದಾಗಿದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ರಾಗಿ ಬೆಳೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ MS ದಿನೇಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9886181307. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9886181307. ದಿನೇಶ್ ಅವರೇ, ತುಂಬ ಸಂತೋಷ. ನಮ್ಮ ರೈತ ಬಾಂಧವರಿಗೆ ತಾವು ಬೇಸಿಗೆ ರಾಗಿ ಬೆಳೆಯನ್ನು ನೀರಾವರಿ ಆಶ್ರಯದಲ್ಲಿ ಹೇಗೆ ಬೆಳಕಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ಯಾವ್ಯಾವ ಉತ್ತಮವಾದಂಥ ತಂತ್ರಜ್ಞಾನಗಳನ್ನು ಅವರು ಅಳವಡಿಸ್ಕೊಂಡ್ರೆ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ರೈತ ಬಾಂಧವರು. ಬೇಸಿಗೆ ರಾಗಿ ಬೇಸಾಯ ಕುರಿತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಂದುರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಜ್ಞಾನಿ ಡಾ MS ದಿನೇಶ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಯಾಕೋ ಎರಡು ದಿನದಿಂದ ಮೈಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ. ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಎದುರಿಸ್ತೀರಾ? ಇದೆಲ್ಲ ಒಂದೆರಡು ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೇ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಮೂಡಿಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ. ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್. ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ. ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ